ಮಣಿಗಳೇ ರಾಣಿಯು ಬಲ್ಲಿ ಕಂದಮಗಿಟ್ಟೋಗಿ ಕಿರಿ ಸಾಸ್ವೆ ಕಿರಿ ಸಾಸ್ವೆ ಸೋಬನ್ನಿರೆ ಸೋಬನ ಸೋಬನ್ನಿರೆ ಸೋಬನ ಬನ್ನಿರೆ ಸೋಬನ್ನಿರೆ ಸೋಬನ ಬನ್ನಿರೆ ಆಲಕ್ಕೆ ನೀಲಕ್ಕೆ ನೀಲ ವರ್ಣಾದಕ್ಕೆ ಆಲೋರ ಗಾದ್ದೆ ಬಯಲಕ್ಕೆ ಗಾದ್ದೆ ಬಯಲಕ್ಕೆ ಸೋಬನ್ನಿರೆ ಸೋಬನ ಬನ್ನಿರೆ ಸೋಬನ ಬನ್ನಿರೆ ಸೋಬನ್ನಿರೆ ಸೋಬನ ಕಂದಮಗಿಟ್ಟೋಗೆ ಕಿರಿ ಸಾಸ್ವೆ ಗಿಟ್ಟೋಗೋ ಕಿರಿ ಸಾಸ್ವೆ ಸೋಬನ್ನಿರೆ ಸೋಬನ ಸೋಬನ್ನಿರೆ ಸೋಬನ ಬನ್ನಿರೆ ಸೋಬನ್ನಿರೆ ಸೋಬನ ಅಚ್ಚಕ್ಕೆ ನೋಚಕ್ಕೆ ನಿಲ್ಲ ವರ್ಣಕ್ಕೆ ನಿಲ್ಲ ರಗಾದೆ ಬಯಲಕ್ಕೆ ರಗಾದೆ ಬಯಲಕ್ಕೆ ಸೋಬನ್ನಿರೆ ಸೋಬನ ಬಿಟ್ಟೋರಗಾದೆ ಬಯಲಾಗೆ ಬೆಳದಕ್ಕೆ ಕಂದಮಗಿಟ್ಟೋಗಿ ಕಿರಿ ಸಾಸ್ವೆ ಗಿಟ್ಟೋಗಿ ಕಿರಿ ಸಾಸ್ವೆ ಸೋಬನ್ನಿರೆ ಸೋಬನ ಸೋಬನ್ನಿರೆ ಸೋಬನ ಬನ್ನಿರೆ ಬನ್ನಿರೆ ಸೋಬನ ಬನ್ನಿರೆ ಬಿಟ್ಟ ಸಾಸುವೆ ಬೆಟ್ಟ ದೊದಕ್ಕೆ ಬಿದ್ದು ತೊಪಗಿರಿ ಮಲ್ಲೈನ ಶಿಖರವ ಮಲ್ಲೈನ ಶಿಖರವ ಸೋಬನ್ನಿರೆ ಸೋಬನ ತೊಪಗಿರಿ ಮಲ್ಲೈನ ಶಿಖರದ ಬಾಗಿಲು ಮುಂದೆ ಪಕ್ಷಿ ಇಂಡಾಗಿ ಬದುಕುವ ಇಂಡಾಗಿ ಬದುಕುವ ಸೋಬನ್ನಿರೆ ಸೋಬನ ಸೋಬನ್ನಿರೆ ಸೋಬನ ಬನ್ನಿರೆ ಸೋಬನ್ನಿರೆ ಸೋಬನ ಬನ್ನಿರೆ ಹಸೆಗೆ ಮಾರೆ ಕೊಸುಮಾನೆ ತ್ರೇಷಿಸಿದರೆ ನೀರಿನಲ್ಲಿ ಒಳೆಯೂತ ಹಸಿಗೆ ಬಾರೆ ಕುಸುಮನೇತ್ರೆ ಶಶಿಧರೆ ನಾರಾಣಿಯೇ ವಾಸ ಮೋತಿನ ಹಸೆಯ ಬಾರೆದು ವಾಸ ಮೋತಿನ ಹಸೆಯ ಬಾರೆದು ಶಶಿಮೋಕಿಯರೋ ಶಶಿಮುಖಿಯರೋ ಕರೆವರೋ ನೇತಿಲಿನಾಗ್ರೋ ಜಡೆಯಲಿ ಕೋಚೋ ನೇತಿಲಿನಾಗ್ರೋ ಜಡೆಯಲಿ ಕೋಚೋ ನೆತ್ತಿಯಲ್ಲಿ ಒಳೆಯೂತ ನೆತ್ತಿಯಲ್ಲಿ ಒಳೆಯೂತ ಕೊರಳಿನಲ್ಲಿ ಒಳೆಯೂತ ಹಸಿಗೆ ಬಾರೆ ಕುಸುಮನೇತ್ರೆ ಶಶಿಧರೆ ನಾರಾಣಿಯೇ ಸೊಂಟ